ಘನಕ್ತು ಆಮೇಲೆ ಇಟ್ಕೋತೀರಾ ಇಟ್ಕೋತೀರಾ ನೀವು ಶಾಂತಿ ಶಾಂತಿ ಶಾಂತಿ ಓಂಕಾರಂ ಭಾಗಶೋ ಪಾದಮಾತ್ರಾನ ಸಂಶಯ ಓಂಕಾರಂ ಪಾದಶೋ ನಕಿಂಚಿದಪಿ ಚಿಂತಯೇ ಮುಂಜೀತ ಪ್ರಣವೇ ಚೇತಃ ಪ್ರಣವೋ ಬ್ರಹ್ಮ ನಿರ್ಭಯಂ ಪ್ರಣವೇ ನಿತ್ಯಯುಕ್ತಸ್ಯ ಭಯಂ ವಿದ್ಯತೆ ಕ್ವಚಿತ್ ಪ್ರಣವೋಶ್ಯ ಪರಂ ಬ್ರಹ್ಮ ಪ್ರಣವಶ್ಚ ಪರಂ ಸ್ಮೃತಃ ಅಪೂರ್ವೋನಂತರೋ ಬಾಹ್ಯಃ ಪ್ರಣವೋವ್ಯಯಃ ಪ್ರಣವೋಶ್ಯ ಪರಂ ಬ್ರಹ್ಮ ಪ್ರಣವಶ್ಚ ಪರಂ ಸ್ಮೃತಃ ಪೂರ್ವೋನಂತರೋ ಬಾಹ್ಯಃ ಅನಪರ ಪ್ರಣವೋವ್ಯಯಃ ಮನಃ ಚೇತಃ ಮನಃ ಪ್ರಣವೇ ಸಮಾದಧ್ಯಾತ್ ಮನಸ್ಸು ಪ್ರಣವ ಉಚ್ಚಾರದಲ್ಲಿ ಸಮಾಧಾನವನ್ನು ಹೊಂದಬೇಕು. ಮನಸ್ಸು ಓಂಕಾರದಲ್ಲಿ ಸಮಾಧಾನವನ್ನು ಹೊಂದಬೇಕು. ಸಮಾದಧ್ಯಾತ್ ಸಮಾಧಾನವನ್ನು ಹೊಂದಬೇಕು. ಅದು ಅಲ್ಲೇ ಸಮಾಧಾನ ಹೊಂದೋದು. ಪ್ರಾಣಬಂಧನಾತ್ ಹೀನ ಮಾನಸಂ ಏಕಚಿಂತನಾತ್ ನಾಶಂ ವಿಷಯ ಮನಸ್ಸನ್ನು ಶಾಂತಗೊಳಿಸುವುದು ಮಾತ್ರ ವಿಷಯವಾಗಿದ್ದರೆ ಪ್ರಾಣಾಯಾಮದಲ್ಲಿ ಅದು ಸಮಾಧಾನಗೊಳ್ಳುತ್ತದೆ. ವಿಷಯ ಮೋಕ್ಷದ ವಿಚಾರವಾಗಿದ್ದಾದರೆ ಏಕಚಿಂತನಾತ್ ನಾಶಂ ಇತ್ಯಾದಃ. ಮೋಕ್ಷದ ವಿಚಾರ ಬಂದಾಗ ಮನಸ್ಸು ಲಯವಾಗುವುದು ಮುಖ್ಯವಲ್ಲ, ಮನಸ್ಸು ನಾಶವಾಗುವುದು ಮುಖ್ಯ. ಮನಸ್ಸು ನಾಶವಾಗುವ ಚಾನ್ಸೇ ಇಲ್ಲ. ಸಂಸ್ಕಾರದ ಪ್ರವೃತ್ತಿಗಳು ಎಲ್ಲಿವರೆಗೂ ಇರ್ತವೆ ಅಲ್ಲಿವರೆಗೂ ಮನಸ್ಸು ನಾಶವಾಗುವ ಪ್ರಶ್ನೆಯೇ ಇಲ್ಲ. ಮತ್ತು ನೀವೇ ಹೇಳ್ತೀರ ಮನಸ್ಸು ನಾಶವಾಗಬೇಕು, ಮೋಕ್ಷ ಸ್ಥಿತಿಯನ್ನು ತಲುಪಬೇಕು, ಸಾಧಿಸಬೇಕು. ಮನಸ್ಸಿನ ಸತ್ಯತಾ ಏನು ಅಂತ ತಿಳಿದಿದ್ದೀಯಾ ನೀನು? ಮನಸ್ಸು ಎನ್ನುವುದೊಂದು ಇಲ್ಲವೇ ಇಲ್ಲ ಅನ್ನೋದೇ ಸತ್ಯತ. ಇದ್ದದ್ ನಾಶವೇಕ ಇಲ್ಲದ ನಾಶವೇಕ? ಇದ್ದದ್ ನಾಶವೇ ಇಲ್ಲೇ ಇಲ್ಲ, ನಾಶ ಆಯ್ತು ಇಲ್ಲ. ಅಹಮಯಂ ಕುತೋ ಭವತಿ ಚಿನ್ವತ ಐಪತತ್ಯಹಂ ನಿಜವಾದ ಆತ್ಮಸ್ವರೂಪದ ಸ್ಪಷ್ಟತೆಯಲ್ಲಿ ಮಾತ್ರ ಅದು ನಾಶ ಹೊಂದುತ್ತದೆ. ಆ ಆತ್ಮಸ್ವರೂಪದ ಸ್ಪಷ್ಟತೆಗಾಗಿ ಏಕಚಿಂತನ, ಮತ್ತೆ ಕೆಲ ತಿಳಿಸೋರು ಏಕಚಿಂತನಕ್ಕಾಗಿ ಜಪ ಜಪದ ಎಲ್ಲ ತಿಳಿಸು. ಪ್ರಣವ ಓಂಕಾರ ಉಚ್ಚಾರದಲ್ಲಿ ಪ್ರಣವೋಚ್ಚಾರದಲ್ಲಿ ಮನಸ್ಸು ಶಾಂತಗೊಳಿಸುವ ಸಾಧ್ಯತೆ ಇದೆ. ಪ್ರಣವ ಹಾಗೆ ಚೇತಃ ಪ್ರಣವೇ ಚೇತಃ ಸಮಾಧಾನ ಸಮಾಧಾನವನ್ನು ಹೇಳಲಿಕ್ಕೆ ಸಾಧ್ಯವಿದೆ. ಆ ಪ್ರಣವ ಬ್ರಹ್ಮ, ಆ ಸಮಾಧಾನದ ಸ್ಥಿತಿಯಲ್ಲಿ ನಿನಗೆ ಸ್ಪಷ್ಟವಾಗಬೇಕು. ಎಲ್ಲಿ ಸಮಾಧಾನ? ನೀನೇ, ನಿನ್ನ ಸಹಜತೆಯೇ ಸಮಾಧಾನ. ನಿನ್ನ ಸಮಾಧಾನ ಅಂದ್ರೆ ನೀವು ಶಾಂತ ಅನ್ನೋ ಶಬ್ದವನ್ನು ಕೂಡ ನೀವು ಅದನ್ನ ಬಳಸಬಹುದು ನಿಮ್ಮ ತಿಳುವಳಿಕೆಯಲ್ಲಿ. ಶಾಂತಿ, ಸೈಲೆನ್ಸ್, ಏನದು ಸಮಾಧಾನ? ಶಾಂತಿ ಏನದು? ಶಾಂತಿ ನಿನ್ನ ಶಾಂತತೆಯಲ್ಲಿಯೇ ಆ ಶಾಂತಿಯ ಅನುಭವ ಆಗ್ತಾ ಇರೋದ್ರಿಂದ ನೀನೇ ಶಾಂತ, ನೀನು ಪರಬ್ರಹ್ಮ. ಎಂತ ಪರಬ್ರಹ್ಮ? ಭಯರಹಿತನಾದ ಪರಬ್ರಹ್ಮನೇ ನೀನಿದೀಯ. ನಿರ್ಭಯಂ ಬ್ರಹ್ಮ ಪರಮ ತತ್ರ ಸದಾಯುಕ್ತಸ್ಯ ಭಯಂ ವಿದ್ಯತೆ ಕ್ವಚಿತ್ ನ ವಿದ್ಯತೆ. ತತ್ರ ಸದಾಯುಕ್ತಸ್ಯ, ಆ ಸ್ಥಿತಿಯಲ್ಲೇ ಇದ್ದಂತಹ ಅವನಿಗೆ ಯಾವುದರಿಂದಲೂ ಕೂಡ ಭಯವು ಸಾಧ್ಯವಿಲ್ಲ. ವಿದ್ವಾನ್ನ ಬಿಭೇತಿ ಕತಶ್ಚನ ತೈತ್ತರಿಯ ಕೋಟಿದೆ. ವಿದ್ವಾನ್ ತಿಳಿದವನು ಕುತಶ್ಚನ ಏತರಿಂದಲೂ ಯಾವುದರಿಂದಲೂ ನ ಬಿಭೇತಿ, ಅವನು ಭಯವನ್ನು ಹೊಂದುವುದಿಲ್ಲ. ನಾವು 26ನೇ ಶ್ಲೋಕ ಮಾಡ್ತಾ ಇದ್ದೇವೆ. ಪ್ರಣವ ಹಿ ಅಪರಂ ಬ್ರಹ್ಮ, ಪ್ರಣವಶ್ಚ ಪರಂ ಸ್ಮೃತ ಅಪೂರ್ವ ಅನಂತರ ಅಬಾಹ್ಯ ಅನಪರ ಪ್ರಣವ ಅವ್ಯಯ. ಈ ಪ್ರಣವವನ್ನು ಅರ್ಥಾತ್ ಓಂಕಾರವನ್ನು ಉಪಾಸನ ಅಂತ ತಗೊಂಡಂತೆ ಆದರೆ ಅಪರಂ ಬ್ರಹ್ಮ. ಉಪಾಸನ ಅಂತ ತಗೊಂಬುದು ಹೇಗಿರ್ತದೆ? ಭಾವಿಸೋದು. ಅಕಾರ ಉಪಾಸನ ಮಾಡುವನು ಬ್ರಹ್ಮನನ್ನು ಭಾವಿಸ್ತಾನೆ, ಉಕಾರ ಉಪಾಸನ ಮಾಡುವನು ಶಿವನು ವಿಷ್ಣುವನ್ನ ಭಾವಿಸ್ತಾನೆ, ಮಕಾರ ಉಪಾಸ ಮಾಡುವನು ಶಿವನನ್ನ ಭಾವಿಸ್ತಾನೆ. ಈ ಪ್ರಕಾರ ಭಾವಿಸುವುದೊಂದಿದೆಯಲ್ಲೋ ಅದನ್ನು ಉಪಾಸನ ಅಂತ ಕರಿತೀವಿ. ಆ ಉಪಾಸ್ಯ ಬ್ರಹ್ಮ ಅಂತ ಆಗ್ತದೆ. ಟೋಟಲ್ ಏನರ್ಥ ಆಗ್ತದೆ? ಉಪಾಸ್ಯ ಬ್ರಹ್ಮ. ಎಲ್ಲರೂ ಬಂದು ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲರೂ ಬಂದು ಎಲ್ಲ ಸೇರಿಕೊಂಡು ಉಪಾಸ್ಯ ಬ್ರಹ್ಮ. ಏನು? ಪ್ರಣವವೇ ಉಪಾಸ್ಯ ಬ್ರಹ್ಮ. ಓಕೆ, ಫೈನ್, ನೋ ಪ್ರಾಬ್ಲಮ್. ಆದರೆ ಪ್ರಣವವನ್ನು ತಿಳಿಯುವವರು ಕೆಲವು ಬಂದಿರ್ತಾರಲ್ಲ, ಏನು ಮಾಡೋದು? ಹೌದಾ, ಬಿಲ್ಪತ್ರೆ ಏರಿಸಬೇಕು ಅನ್ನೋರು ಒಬ್ಬರು, ಬಿಲ್ಪತ್ರೆ ಯಾಕೆ ಏರಿಸಬೇಕು ರೀ? ಚಿಂತಕರ ಅವರದನ್ನು ಚಿಂತನೆ ಮಾಡಬಾರ್ದು. ಹಾಗೆ ಪ್ರಣವವನ್ನು ಭಾವಿಸುವವರು ಕೆಲವು ಜನ, ಪ್ರಣವವನ್ನು ತಿಳಿಯೋರು ಕೆಲವು ಜನ. ತಿಳಿಯೋರಿಗೆ ಏನು ಅಂದ್ರೆ ಪರಬ್ರಹ್ಮ, ಭಾವಿಸುವವರಿಗೆ ಅಪರಬ್ರಹ್ಮ. ಅದೇ ಪ್ರಣವ ಉಚ್ಚಾರ, ಚಿಂತಕರಿಗೆ ಪರಬ್ರಹ್ಮ. ಏನ್ ಪರಬ್ರಹ್ಮ? ಶ್ರೇಷ್ಠ, ಹೆಚ್ಚಿನ, ಹಿರಿಯದ, ಉಚ್ಚ ಮಟ್ಟದ ಬ್ರಹ್ಮ. ಈ ಪ್ರಣವ ಬ್ರಹ್ಮ ಅಪೂರ್ವ, ಹಿಂದೆ ಇತ್ತ ಅಸ್ಯ ಅಪೂರ್ವ, ಹಿಂದೆ ಇದ್ದಿದ್ದಿಲ್ಲ. ಅನಂತರ ಅಂತರ ಅಂದ್ರೆ ಒಳಗೆ, ನ ಅಂತರ ಒಳಗಿದೆಯಾ? ನ ಹೊರಗಿಲ್ಲ, ಒಳಗಿಲ್ಲ, ಹಿಂದಿಲ್ಲ, ಮುಂದಿಲ್ಲ. ಇದ್ರ ಹಿಂದೆ ಏನಿಲ್ಲ. ಪ್ರಣವದ ಹಿಂದೆ ಏನಿದೆ ಅಂದ್ರೆ ಅರ್ಥಾತ್ ಬ್ರಹ್ಮನ ಹಿಂದೆ ಏನಿದೆ? ಬ್ರಹ್ಮನ ಮುಂದೇನಿದೆ, ಬ್ರಹ್ಮನ ಒಳಗೇನಿದೆ, ಬ್ರಹ್ಮನ ಹೊರಗೇನಿದೆ. ಆದ್ದರಿಂದ ಇದಕ್ಕೆ ಯಾವ ವಿಕಾರವೂ ಇಲ್ಲ. ಅವ್ಯಯಂ, ಆ ಅವ್ಯಯಂ ಒಂದು ಶಬ್ದ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಇವರು ನಾಲ್ಕು ಶಬ್ದ ತಗೊಂಡಿದ್ದಾರೆ. ಹಿಂದೆ ಇಲ್ಲದ್ದು ಅಂತಂದ್ರೆ ಅದರ ಒಳಗೆ ಏನಿಲ್ಲ, ಅದರ ಹೊರಗೆ ಏನಿಲ್ಲ, ಅದಕ್ಕೂ ಮುಂಚೆ ಏನು ಇಲ್ಲ, ಅದರ ನಂತರ ಏನು. ಜಸ್ಟ್ ಫಾರ್ ಎಕ್ಸಾಂಪಲ್, ಆಕಾಶದ ಮುಂಚೆ ಏನಿದೆ, ಆಕಾಶದ ನಂತರ ಏನಿದೆ, ಆಕಾಶದ ಒಳಗೇನಿದೆ, ಆಕಾಶದ ಹೊರಗೇನಿದೆ. ಹಾಗಾದ್ರೆ ಆಕಾಶ ಇಲ್ಲೇ ಇಲ್ಲ, ಇರೋದೆಲ್ಲ ಆಕಾಶವೇ. ಆಕಾಶದೊಳಗೆ ಸೂರ್ಯ ಇದ್ದಾನೆ, ಗ್ರಹಗಳ ಆಕಾಶದೊಳಗೆ. ಆಕಾಶದ ಒಳಗೆ ಇವೆಲ್ಲವೂ ಇವೆ ಅನ್ನುವುದರ ಮೂಲಕವಾಗಿ ಆಕಾಶದಲ್ಲಿ ಏನಾದರೂ ಬದಲಾವಣೆಗಳಾಗಿದ್ದೇ ಆದರೆ ಒಳಗಿವೆ ಅನ್ನುವ ಅರ್ಥ. ಹಾಲಿನ ಒಳಗೆ ಸಕ್ಕರೆ ಇದೆ, ಹಾಲಿನಲ್ಲಿ ಬದಲಾವಣೆ ಆಯಿತೋ ಇಲ್ಲೋ? ಏನು ಬದಲಾವಣೆ ಆಯಿತೋ? ಹಾಲಿನ ರುಚಿ ಬದಲಾಯಿತು. ನೀರಿನಲ್ಲಿ ಉಪ್ಪಿದೆ ಅಂದಾಗ ನೀರಿನ ಬದಲಾವಣೆ ಆಯಿತು ಇಲ್ಲೋ? ಆವಾಗ ಒಳಗಿದೆ ಅಂತ ಅರ್ಥ. ಈಗ ಆಕಾಶದ ಒಳಗೆ ಸೂರ್ಯ ಇರೋದ್ರಿಂದ ಆಕಾಶದಲ್ಲಿ ಏನು ಬದಲಾವಣೆ ಆಗಿದೆ? ಹಾಗೆಲ್ಲ ಒಳಗಿದೆ ಅನ್ನೋದಕ್ಕೆ ಏನರ್ಥ? ಬರೀ ಅರ್ಥ ಏನ ಅರ್ಥ? ಆಕಾಶದ ಒಳಗೆ ಏನೂ ಇಲ್ಲ, ಆಕಾಶದ ಹೊರಗೆ ಏನೂ ಇಲ್ಲ, ಆಕಾಶಕ್ಕಿನ ಮುಂಚೆ ಏನೊಂದೂ ಇಲ್ಲ. ಆಕಾಶ ಮುಗಿದ ಮೇಲೆ ಬರ್ತದೆ, ಮುಗಿದ ಮೇಲೆ ಏನು ಬರ್ತದೆ? ಆಕಾಶ ಮುಗಿದ ಮೇಲೂ ಕೂಡ ಏನೂ ಇಲ್ಲ, ಇನ್ಫಿನಿಟ್. ಯಾವ ಆಕಾಶವು ಅನಂತತೆಯಿಂದ ಕೂಡಿದೆಯೋ ಆ ಆಕಾಶದಲ್ಲಿ ನೀನು ನಂತರ ಮೊದಲು ಅನ್ನುವುದನ್ನು ಎಲ್ಲಿಂದ ತರ್ತೀಯ? ಕನ್ನಡದಲ್ಲಿ ಏನ್ ಶಬ್ದ ಇನ್ಫಿನಿಟ್? ಅಷ್ಟೇ. ವ್ಯಾಪಕ ಅನಂತತೆಯ ಪ್ರಾರಂಭ ಎಲ್ಲಿಂದ? ಇಂಥಲ್ಲಿಂದ ಅಂದ್ರೆ ಅದಕ್ಕೆ ಮುಂಚೆ ಏನೋ ಒಂದಿತ್ತು, ಅದು ಮುಗೀತು ಅಂತ ಅರ್ಥ. ಪ್ರಾಕ್ ಅಭಾವ, ಪ್ರಾಕ್ ಅಭಾವ. ಘಟಕ್ಕಿದೆ, ಈ ಘಟಕ್ಕೆ ಪ್ರಾಕ್ ಅಭಾವ. ಪ್ರಾಕ್ ಅಭಾವ ಅಂದ್ರೆ ಮುಂಚಿತವಾಗಿ ಇಲ್ಲದೆ ಇದ್ದದ್ದು ಈಗ ಇದೆ ಅಂತ ಅರ್ಥ. ಅದಕ್ಕೆ ಪ್ರಾಕ್ ಅಭಾವ ಅಂತ. ಪ್ರಧ್ವಂಸ ಅಭಾವ, ಇದು ನಾಶವಾದ ನಂತರ ಇದು ಇರುವುದಿಲ್ಲ, ಅದಕ್ಕೆ ಪ್ರಧ್ವಂಸ ಅಭಾವ. ಆಯ್ತಾ? ಘಟಕ ಓಕೆ, ಆಕಾಶದ ಪ್ರಾಕ್ ಅಭಾವ, ಆಕಾಶದ ಪ್ರಧ್ವಂಸ ಅಭಾವ ಇಲ್ಲ. ಹಾಗೆ ಆತ್ಮನ ಪ್ರಾಕ್ ಅಭಾವ ಇಲ್ಲ, ಆತ್ಮನ ಪ್ರಧ್ವಂಸ ಅಭಾವ ಇಲ್ಲ. ಆತ್ಮನಿದ್ದಾನಷ್ಟೆ. ಆತ್ಮನ ಒಳಗೆ ಏನು ಇಲ್ಲ, ಆತ್ಮ ಯಾವುದರೊಳಗೂ ಇಲ್ಲ. ಇಲ್ಲಿ ಎರಡು ಶಬ್ದ ಹೀಗೆ ಅರ್ಥ ಮಾಡ್ಕೊಳ್ಳಿ. ಅಬಾಹ್ಯ ಅನಪರ, ಎರಡು ಶಬ್ದಗಳನ್ನ ಅಬಾಹ್ಯ ಹೊರಗೆ ಏನೂ ಇಲ್ಲ, ಒಳಗೆ ಏನೂ ಇಲ್ಲ. ಹೊರಗಿಲ್ಲ ಒಳಗಿಲ್ಲ ಸ್ವಾಮಿ, ಆದರೆ ಆತ್ಮನ ಎದುರಿಗೆ ಏನಾದರೂ ಇರಬಹುದಲ್ಲ. ಅವ್ಯಯ, ಎದುರಿಗೆ ಅನ್ನೋ ಶಬ್ದವನ್ನ ವಸ್ತು ಪದಾರ್ಥ ಅಂತ ಅರ್ಥ ಮಾಡಿದ್ದಾದ್ರೆ ಎದುರಿಗೆ ಅನ್ನೋ ಶಬ್ದ ಅರ್ಥ ಆಗ್ತದೆ. ಎದುರಿಗೆ, ಅದೇ ಎದುರಿಗೆ ಇದು ಇದೆ ಇದು ಇದೆ, ಇದಕ್ಕೆ ವಿಕಾರ ಇದೆ. ಎದುರಿಗೆ ಇದೆ, ವಿಕಾರ ಇದೆ. ಎದುರಿಗೆ ಇದೆ, ವಿಕಾರ ಇದೆ. ಆತ್ಮನ ಎದುರಿಗೆ, ಪ್ರಣವದ ಎದುರಿಗೆ ಯಾವುದಿದೆ? ಇದೆ. ಪ್ರಣವ ಅಂದ್ರೆ ಬ್ರಹ್ಮ ಅಂತ ತೋರಿಕೆ. ಪ್ರಣವದ ಎದುರಿಗೆ ಯಾವುದಿದೆ? ಇದೆ ಅಂತ ಹೇಳಿದ್ರೆ ಅದಕ್ಕೆ ವಿಕಾರ ಆಗ್ತದೆ. ಆತ್ಮನ ವಿಕಾರ ಇಲ್ಲ, ಆದ್ದರಿಂದ ಆತ್ಮನ ಎದುರಿಗೆ ಏನೊಂದು ಇಲ್ಲ. ಆತ್ಮನ ಹಿಂದೆ ಏನಿದೆ? ಏನೊಂದು ಇಲ್ಲ. ಆತ್ಮನ ಒಳಗೆ ಏನಿದೆ? ಏನೊಂದು ಇಲ್ಲ. ಆತ್ಮನ ಹೊರಗೆ ಏನಿದೆ? ಏನೊಂದು ಇಲ್ಲ. 71 ವರ್ಷ ಪರಾಪರೇ ಬ್ರಹ್ಮಣಿ ಪ್ರಣವ ಪರಮಾರ್ಥತಃ ಕ್ಷೀಣೇಶು ಮಾತ್ರಪಾದೇಶು ಪರ ಇವ ಆತ್ಮ ಬ್ರಹ್ಮ ಇತಿ ನ ಪೂರ್ವಂ ಕಾರಣಂ ಅಸ್ಯ ವಿದ್ಯತೆ ಇತಿ ಅಪೂರ್ವಃ. ಇದಕ್ಕೆ ಮೂಲವಾಗಿ ಏನಾದರೂ ಕಾರಣ ಇತ್ತು ಅಂತಂದ್ರೆ ಆ ಕಾರಣವು ಇದಕ್ಕಿಂತ ಮುಂಚೆ ಇದೆ ಅಂತರ್ಥ. ವಸ್ತುವಿಗಿಂತ ಮುಂಚೆ ಕಾರಣ ಇದ್ದದ್ದಾದ್ರೆ ಆ ಕಾರಣ ಅನ್ನೋದು ವಸ್ತುವಿಗಿಂತ ಮುಂಚೆ ಇದೆ ಅಂತರ್ಥ. ಘಟಕ್ಕಿಂತ ಮುಂಚೆ ಕಾರಣ ಏನಾದರೂ ಇದೆಯಾ? ಉಪಾದಾನ ನಿಮಿತ್ತ. ಹಾಗಾದ್ರೆ ಘಟಕ್ಕಿಂತ ಮುಂಚೆ ಇದ್ರೆ ಇಲ್ಲ ಎರಡು. ಆತ್ಮನಿಗಿಂತ ಮುಂಚೆ ಉಪಾದಾನ ನಿಮಿತ್ತ ಇದೆಯಾ? ಹಾಗಾದ್ರೆ ಆತ್ಮನಿಗಿಂತ ಮುಂಚೆ ಕಾರಣ ಇದೆಯಾ? ಆದ್ದರಿಂದ ಆತ್ಮನಿಗೆ ಮುಂಚೆ ಆತ್ಮನ ಹೊರತುಪಡಿಸಿ ಇನ್ನೊಂದೇನಾದ್ರೂ ಇದೆಯಾ? ಈಗ ಗೊತ್ತಾಯ್ತಾ? ಆತ್ಮನನ್ನ ಹೊರತುಪಡಿಸಿ ಆತ್ಮನಿಗಿಂತ ಮುಂಚೆ ಇನ್ನೊಂದು ಏನೂ ಇಲ್ಲ. ಏಕೆಂದ್ರೆ ಕಾರಣ ಬೇಕಾಗ್ತದೆ, ಕಾರಣ ಇಲ್ಲ. ಉದಾಹರಣೆಗೆ ಘಟಕ್ಕಿಂತ ಮುಂಚೆ ಮಣ್ಣು ಮತ್ತು ಕುಂಬಾರ ಇರ್ತಾರೆ, ಕಾರಣ. ಹಾಗೆ ಆತ್ಮನಿಂದ ಮುಂಚೆ ಇನ್ನೊಂದು ಯಾವುದು ಇಲ್ಲ. ಹೇಗೆ ಹೇಳ್ತೀರಿ ನೋಡೋಣ, ಸ್ವಲ್ಪ ಪಾರಮಾರ್ಥಿಕವಾಗಿ ಚಿಂತನೆ ಮಾಡೋಣ. ಪರಮಾರ್ಥತಃ ಕ್ಷೀಣೇಶು ಮಾತ್ರ ಪಾದೇಶು ಪರ ಇವ ಆತ್ಮ. ಏನಾಯ್ತೀಗ? ಅಕಾರ ಉಕಾರ ಮಕಾರಗಳು ಒಂದರಲ್ಲಿ ಒಂದರಂತೆ ಒಂದರಲ್ಲಿ ಒಂದರಂತೆ ಮರ್ಜ್ ಆಗ್ತಾ ಬಂದಾಗ ಮಾತ್ರಾರಹಿತವಾದ ಒಂದು ಅಸ್ತಿತ್ವವನ್ನು ನಾವು ಕಾಣ್ತೀವಿ. ಮಾತ್ರ ಪಾದೇಶು ಪರ ಇವ ಆತ್ಮ ಬ್ರಹ್ಮ. ಮಾತ್ರಾರಹಿತವಾದ ಸ್ಥಿತಿ ತುರ್ಯ, ಅಲ್ಲಿ ಬ್ರಹ್ಮನನ್ನು ಕಾಣ್ತೀವಿ. ಈ ಪ್ರಕಾರವಾಗಿ ಈ ಬ್ರಹ್ಮನಿಗೆ ಪೂರ್ವಂ ಕಾರಣಂ ಅಸ್ಯ ನ ವಿದ್ಯತೆ. ಅನ್ನೋ ನೋಡ್ಕೊಳ್ಳಿ, ಪೂರ್ವಂ ಕಾರಣಂ ಅಸ್ಯ ನ ವಿದ್ಯತೆ. ಇದಕ್ಕೆ ಪೂರ್ವದಲ್ಲಿ ಕಾರಣ ಎನ್ನುವುದು ಇಲ್ಲ. ನ ವಿದ್ಯತೆ ಇತಿ ಆದ್ದರಿಂದಾಗಿ ಅಪೂರ್ವ. ಆತ್ಮನು ಅಪೂರ್ವ ಅನ್ನುವ ಶಬ್ದವನ್ನು ಸಿದ್ಧ ಮಾಡಲಿಕ್ಕಾಗಿ ಇಷ್ಟು ವಿಷಯಗಳನ್ನು ಹೇಳಬೇಕಾಗ್ತದೆ. ಏಕೆಂದರೆ ತುರಿಯ ಸ್ಥಿತಿಯಲ್ಲಿ ಮಾತ್ರ ಇಲ್ಲವಾಗಿ ಹೋಗಿದೆ, ಪಾದ ಇಲ್ಲವಾಗಿ ಹೋಗಿದೆ. ಹೆಂಗೆ ಹೇಳ್ತಾರೆ ಸ್ವಾಮೀಜಿ? ತುರಿಯ ಅಮಾತ್ರ. ನಾ ಯಾಕೆ ಹೇಳಿ ಉಪನಿಷತ್ ಹೇಳಿದ್ರೆ ನಾನು ನೆನಪು ಮಾಡ್ಕೊತೇನೆ ಅಷ್ಟೇ. ತುರಿಯ ಏನಿದು ಅಮಾತ್ರ. ಅಮಾತ್ರದಲ್ಲಿ ಮುಂಚೆ ಮಾತ್ರ ಇತ್ತು ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಆದ್ದರಿಂದ ತುರಿಯನಾದ ಪರಬ್ರಹ್ಮ ಪರಮಾತ್ಮ ಆ ಪಾರಮಾರ್ಥಿಕ ತತ್ವ ಏನಿದೆಯೋ ಅದರಲ್ಲಿ ಯಾವುದೇ ಮಾತ್ರ ಇಲ್ಲದೆ ಇದ್ದರಿಂದಾಗಿ ಪೂರ್ವದಲ್ಲಿ ಏನೂ ಇಲ್ಲ ಅಂತ ಸಿದ್ಧವಾಯಿತು. ಪರ ಏವ ಆತ್ಮ ಬ್ರಹ್ಮ ಇತಿ ನ ಪೂರ್ವಂ ಕಾರಣಂ ಅಸ್ಯ ವಿದ್ಯತೆ. ಇದಕ್ಕೆ ಪೂರ್ವದಲ್ಲಿ ಕಾರಣವೂ ಇಲ್ಲ, ಆದ್ದರಿಂದ ಇತಿ ಅಪೂರ್ವ. ಭಿನ್ನಜಾತೀಯಂಚಿತ್ ವಿದ್ಯತೆ ಅನಂತರ ಅಸ್ಯ ಅಂತರಂ ಇದರ ಒಳಗೆ ಈ ಆತ್ಮದಲ್ಲಿ ಉದ್ದ ಆತ್ಮ ಅಡ್ಡ ಆತ್ಮ ಅಂತ ಬೇರೆ ಬೇರೆ ಅಂತರ್ಜಾತಿಯ ಭೇದಗಳಿವೆಯಾ? ಉದ್ದ ಅಡ್ಡ ಜಗಳಲ್ಲೂ ಇದ್ದಾರಲ್ಲ ಇವ್ರು ಎಂದರೂ ಉಪನಿಷತ್ ತೊಳೆದು ನೋಡ್ಯಾರಿ ಇವರು ಅಂತ ಅನಿಸೋದಿಲ್ಲ ನಿಮಗೆ? ಸಾಮಾಜಿಕ ಸಮಸ್ತ ರೋಗಗಳಿಗೂ ಸಮಾಧಾನ ಪರಿಹಾರ ಶಾಂತಿಯನ್ನು ಕೊಡುವಂತಹ ಒಂದು ಎಕ್ಸ್ಪೋಜರ್ ಏನು ಅಂತಂದ್ರೆ ವೇದಾಂತ. ನೀವು ಏನೂ ಮಾಡಬೇಡಿ, ವೇದಾಂತದ ಪ್ರಚಾರದಲ್ಲಿ ತೊಡಗಿರಿ. ಬೆಳಿಬೇಕು ವೇದಾಂತ. ಒಂದು ನಿಮ್ಮ ಆಯುಷ್ಯದಲ್ಲಿ ಒಂದು 10 ಲಕ್ಷ ಜನರಿಗೆ ನೀವು ಸೇವೆಯನ್ನು ಸಲ್ಲಿಸಿದ್ದಾದರೆ 10 ಜನ ಇದನ್ನು ಕ್ಯಾಚ್ ಮಾಡ್ತಾರೆ. ನನ್ನ ಲೆಕ್ಕ ನಾವು 280 ಜನ ಏನ್ ಏನ್ ಕ್ಯಾಚ್ ಮಾಡಿವ ನಾವು? ಇನ್ನು ಅವ್ರು ಯಾಕೆ ಹಂಗ, ಇವ್ರು ಯಾಕೆ ಹಂಗ, ಹಿಂಗೆ ಯಾಕೆ, ಹಂಗೆ ಯಾಕೆ ಅಂತ ಇನ್ನೂ ಜಗಳ ಆಡ್ತಾ ಇದ್ದೀವಿ. ಈ 280 ತಯಾರಾಗಬೇಕಾದ್ರೆ ಸ್ವಾಮೀಜಿ, ಪೂಜ್ಯ ಸ್ವಾಮೀಜಿ, 8 ಲಕ್ಷ ಜನರಿಗೆ ಪಬ್ಲಿಕ್ ಟಾಕ್ಸ್ ಕೊಡಬೇಕಾಯ್ತು, ಎಷ್ಟು ದೇಶಗಳನ್ನು ತಿರುಗಾಡಬೇಕಾಯ್ತು, 64 ದೇಶಗಳನ್ನು ತಿರುಗಾಡಿ 100+ ಯೂನಿವರ್ಸಿಟಿಗಳಲ್ಲಿ ಉಪನ್ಯಾಸ ಮಾಡಿ ವರ್ಲ್ಡ್ ಕಾನ್ಫರೆನ್ಸ್ಗಳನ್ನು 10+ ವರ್ಲ್ಡ್ ಕಾನ್ಫರೆನ್ಸ್ಗಳನ್ನು ಅಡ್ರೆಸ್ ಮಾಡಿ 100+ ಜನರನ್ನು ಇನ್ಸ್ಪೈರ್ ಮಾಡಿದ ಮೇಲೆ ಇವು 280 ಇವು ಹೊರಗೆ ಬಂದವು. ಈ 280 ಹೊರಗೆ ಬಂದು ಇವು ಕ್ಯಾಚ್ ಮಾಡ್ಯಾವ? ಮಾಡಿದ್ರೆ ಒಬ್ರಿಗೊಬ್ರು ಹಿಂಗೆ ಜಗಳಾಡ್ತಿದ್ರ? ಸೂರ್ಯನ ಬೆಳಕನ್ನು ಕ್ಲೇಮ್ ಮಾಡೋರು ಯಾರಿದ್ದಾರೆ? ಆಕಾಶದ ಅನಂತತೆಯನ್ನು ಕ್ಲೇಮ್ ಮಾಡೋರು ಯಾರಿದ್ದಾರೆ? ನೀರಿನ ಜುಳು ಜುಳು ಶಬ್ದವನ್ನು ಕ್ಲೇಮ್ ಮಾಡೋರು ಯಾರಿದ್ದಾರೆ? ಹೂವಿನ ಅರಳುವಿಕೆಯನ್ನು ಕ್ಲೇಮ್ ಮಾಡೋರು ಯಾರಿದ್ದಾರೆ? ನಾ ಮಾಡಿದೆ ಅಂತ ಪೂಜ್ಯ ಸ್ವಾಮೀಜಿಯವರು ಕಂಪೋಸ್ ಮಾಡಿದ ಹಾಡುಗಳು ಅರಳಿದ ಹೂಗಳಿದ್ದಂತೆ. ಹೆಸರ ಸೋದರ ಕನ್ನಡ ಒಬ್ರಿಗೆ ಅರ್ಥ ಆಗೋದಿಲ್ಲ, ಯಾರು ನಾನು ಬರೀತಿದ್ದೆ, ಯಾರಿಗೂ ಕನ್ನಡ ಅರ್ಥ ಆಗೋದಿಲ್ಲ, ಇಂಗ್ಲಿಷ್ ನಾನು ಬರೆಯಂಗಿಲ್ಲ. ಪೂಜೆ ಸ್ವಾಮೀಜಿಯವರ ಕಂಪೋಸಿಷನ್ಸ್ ಏನಿವೆ, ಅರಳಿದ ಹೂಗಳಿದ್ದಂತೆ, ಸೂರ್ಯನ ಬೆಳಕಿದ್ದಂತೆ, ಹಂಚಿಕೊಡ್ರಿ. ಜಗಳಾಡೋದು ಏನದ ಅದ್ರೊಳಗೆ? ತಾತ್ಪರ್ಯ ಏನು ಅಂತಂದ್ರೆ ವೇದಾಂತ ಒಂದೇ ಅಂತಿಮ ಇಷ್ಟು ಮಾಡಿದರೆ ಇಷ್ಟು ಕಷ್ಟದ ಅದನ್ನು ಅಪ್ರಿಷಿಯೇಟ್ ಮಾಡಿ. ಈ ವೇದಾಂತನೂ ಕೂಡ ನಾವು ಎಕ್ಸ್ಪೋಸ್ ಮಾಡಲಿಲ್ಲ ಅಂತಂದ್ರೆ ಯಾವ ಮಟ್ಟದಲ್ಲಿ ಜನ ಜಾತಿ ಭೇದಗಳನ್ನು ಮಾಡ್ತಾ ಇದ್ದಾರೆ? ಯಾವ ಮಟ್ಟದಲ್ಲೂ ಏನ್ ನಡೀತಾ ಇದೆ ಆ ಮಟ್ಟದಲ್ಲಿ ಜಾತಿ ಬೇಡ. ಶಿವ ಶಿವ ಶಂಭು ಶಂಭು ಶಂಭು ಶಂಭು. ಭಿನ್ನ ಜಾತಿಯನ್ನು ಕಿಂಚಿತ್ ನ ವಿದ್ಯತೆ ಆತ್ಮನಲ್ಲಿ ಅನ್ಯಥಾ ಬೇರೊಂದು ಜಾತಿಯ ಭೇದ ಇಲ್ಲ. ನೀಚಾತ್ಮ ದುಷ್ಟ ಮಹಾತ್ಮ ವಿಷಪೂರಿತ ಆತ್ಮ ಇವನು ಬೆಳೆ ಸೀರೆ ಉಟ್ಕೊಂಡಿರ್ತಾರ ಚೊಟ್ಟ ಆತ್ಮ, ಬಡ ಆತ್ಮ, ಮಹಾತ್ಮ, ದುರಾತ್ಮ, ಇಷ್ಟು ಆತ್ಮರಿದ್ದಾರೆ ಅಂತ ಕೋಳಿ ಹಿಡಿದು ತೋರಿಸ್ತಾರೆ. ಮನೆ ಬಿಟ್ಟು ಬಂದವರೆಲ್ಲ ಒಂದೆಲ್ಲ ಒಂದು ರೀತಿಯಲ್ಲಿ ಬ್ರಹ್ಮಕುಮಾರಿಕೆಯಲ್ಲಿ ಸಿಕ್ಕಾಕೊಂಡೇ ಹೊರಬಂದರು. ಬ್ರಹ್ಮಕುಮಾರಿಯಲ್ಲಿ ನಿಜವಾಗ್ಲೂ ಸಿಕ್ಕಾಕೊಂಡ್ರೆ ಹೊರಗೆ ಬರೋ ಚಾನ್ಸೇ ಇಲ್ಲ. ಒಳಗೆ ಕಾಲಿಟ್ಟಾಗ ಹಿಪ್ನೊಟೈಸ್ ಆಗ್ಬಿಡ್ತಾರೆ. ಅವ್ರು ಹೋಗುವಾಗ ನಾವು ಹಂಗಾಗ್ತದ್ರೆ ಹೋಗ್ಬೇಡ ದೇವ್ರವ್ರಿಗೆ ಅರ್ಥ ಆಗುದಿಲ್ಲ. ನಾವೇ ನೂರು ಕಿಲೋ ನಾವು ಅಂತ ದಟ್ಟಿರ್ತೇವೆ ನಾವೆಲ್ಲ ಹಂಗಾರೆ ನಾವೆಲ್ಲ ಹೊರ ಬರ್ತೇವೆ ಏನಾಗಲ್ಲ. ನಾವು ಸುಮ್ಮನೆ ಒಂದು ಶಾಂಪಲ್ ನೋಡಿ ಬರ್ತದೆ ಏನಂತ ಚಿಕ್ಕ ಚಿಟ್ಟು ರಿಟೈರ್ಡ್ ಸೂಪರಿಂಟೆಂಡೆಂಟ್ ಆಫ್ ಹೈವೇ ನಂಜಣ್ಣವರ್ ನಮ್ಮ ಸ್ಟೂಡೆಂಟು. ನಾಲ್ಕೈದು ವರ್ಷ ಉಪನಿಷತ್ತು ಭಗವದ್ಗೀತೆ ಎಲ್ಲ ಕೇಳಿದ ನಂತರ ಭಯಂಕರ ಶಬ್ದ ನಂಜಣ್ಣವರ್ ಇನ್ನೊಬ್ರು ದಂಡಾವತಿ ನಂಜಣ್ಣವ್ರ ಜೊತೆ ಬರ್ತಿದ್ರು ಯಾರು ಅವ್ರ ಜೊತೆ ಇನ್ನೊಬ್ರು ದಂಡಾವತಿ ಅಲ್ಲೇ ನಮ್ಮ ಆಶ್ರಮ ಪಕ್ಕದಲ್ಲೇ ಇದ್ರು ಅಧ್ಯಾಪಕರಲ್ಲಿ. ಒಂದು ಅಕಸ್ಮಾತ್ ವಾಕಿಂಗ್ ಬಂದಿದ್ರು ಸಾಧನೆ ನಿಮ್ಮಿಂದ ಆಶೀರ್ವಾದ ಬೇಕು. ಏನು ಮೌಂಟ್ ಅಬ್ಬು ಹೋಗ್ಬಿಟ್ಟು ಮಾಡಿದ್ವಿ. ಯಾಕೋ ಹೋಗ್ತೀರ ನಿಮ್ಗೇನು ಕೊರತೆ ಆಗದಂತ ನೀವು ಅಲ್ಲಿ ಹೋಗ್ತೀರಿ. ಅದೇನಂದ್ರೆ ಶಾಂಪಲ್ ನೋಡ್ಬೋದು ಅಂತ ಭಾರಿ ಖರ್ಚು ಮಾಡ್ಯಾ ಬಂತು. ವೈಟ್ ವೈಟ್ ವೈಟ್ ಅದ ಅಷ್ಟೇ ಲೈಟ್ ಹಾಕಿದ್ದೆ ಅದು ಬೇರೆ. ಸೊ ಹೋಗ್ಬರ್ರಿ ಅಂದೆ. ಈ ಬ್ಯಾಡ್ ಅಂತ ನಾನೇ ಕೊಟ್ಟಬೇಕು, ಹುಷಾರಾಗಿರಿ. ಆಮೇಲೆ ಅವತ್ತಾದವರು ಹೋಗಿ ಬಿಟ್ರು. 20 ವರ್ಷ ಆಯ್ತು, ಈಗ 25 ವರ್ಷ ಆಯ್ತು, ಮುಖ ದರ್ಶನ ಕೂಡ ಇಲ್ಲ. ಅವ್ರು ಇದ್ದಾರು ಸತ್ತಾರು ಕೂಡ ಗೊತ್ತಿಲ್ಲ, ನಮ್ಮ ಪಕ್ಕದಲ್ಲೇ ಇರ್ತಾರೆ. ಅವ್ರ ಮಕ್ಕಳು ಆವಾಗಲೇ ಬಂದು ಭೇಟಿಯಾಗಿ ಹೋಗ್ತಾರೆ, ಸುಶಾಂತ್ರ ಬಂದು ಭೇಟಿಯಾಗಿ ಹೋಗ್ತಾರೆ. ಆದ್ರೆ ಮಿಸ್ಟರ್ ನಂಜಣ್ಣವರ್ ಐ ಡೌಟ್ ವೆದರ್ ಇಸ್ ಅಲೈವ್ ಅಂತ. ಕರೆಕ್ಟ್, ಅವ್ರು ಇಲ್ಲವ್ರು. ಒಂದ್ಸಲ ಮಧ್ಯೆ ನಾನಾಗೆ ಹೋಗಿದ್ದೆ, ಒಂದು 5,000 ರೂಪಾಯಿ ಕೊಟ್ಟು ನಮಸ್ಕಾರ ಮಾಡಿ ಕೈಗೊಳ್ಬೋದು. ಅನ್ಯಥಾ ಹೀಗಾಗ್ತದ ನೋಡ್ರಿ. ಅದಕ್ಕೆ ಒಳಗೆ ಏನು ಇಲ್ಲ, ಹೊರಗೆ ಏನು ಇಲ್ಲ, ಇದರಲ್ಲಿ ಯಾವ ಜಾತಿ ಭೇದ ಇರಲಿ ಅದು ಇಲ್ಲ. ಇನ್ನ ಬಾಹ್ಯ ತಥಾ ಬಾಹ್ಯಂ ಅನ್ಯತ್ನ ವಿದ್ಯತೆ ಇತಿ ಅಬಾಹ್ಯ. ಹೊರಗೆ ಇನ್ನೊಂದು ಯಾವುದು ಇಲ್ಲ ಅರ್ಥ ಏನು? ಆತ್ಮನನ್ನು ಹೊರತುಪಡಿಸಿ ಹೊರಗೆ ಇನ್ನೊಂದು ಯಾವುದು ಇಲ್ಲ. ಆಗ ಹೇಳಿತು ಆತ್ಮನ ಒಳಗೆ ಇನ್ನೊಂದು ಯಾವುದು ಇಲ್ಲ. ಈಗ ಆತ್ಮನ ಹೊರತುಪಡಿಸಿ ಹೊರಗೆ ಇನ್ನೊಂದು ಯಾವುದು ಇಲ್ಲ. ಒಳಗೆ ಏನೇನುಗಳು ಅವು ಅದರ ಅರ್ಥ ಏನು ಸ್ವಾಮಿ? ಒಳಗೆ ಕಿಡ್ನಿ ಅದ, ಒಳಗೆ ಲಿವರ್ ಅದ, ಇವೆಲ್ಲ ಒಳಗಿದ್ದು. ಹೊರಗೆ ಏನು ಇಲ್ಲ ಇದರ ಅರ್ಥ ಏನು? ಹೊರಗೆ ಪಾಠದ ಬುಕ್ಕದ ವಸ್ತು ಅದ, ಪದಾರ್ಥ ಹೇಗೆ ಹೊರಗಿವೆ ಹಾಗೆ ಆತನ ಹೊರಗೆ ಏನೂ ಇಲ್ಲ, ಆತನ ಒಳಗೆ ಏನೂ ಇಲ್ಲ. ಅಪರಂ ಕಾರ್ಯಂ ಅಪರಂ ಕಾರ್ಯಂ ಅಸ್ಯ ಅಸ್ಯ ನ ವಿದ್ಯತೆ ನ ವಿದ್ಯತೆ ಇತಿ ಅನಪರಃ ಇತಿ ಅನಪರಃ ನ ಪರಃ ಅನಪರಃ. ಇದರಿಂದ ಮುಂದೆ ಆಗುವ ಕಾರ್ಯ ಯಾವುದು? ಈಗ ಮೊಳಕೆ ಒಡೆದ ಮೇಲೆ ಮುಂದಿನ ಕಾರ್ಯ ಏನು? ಸಸ್ಯ ಆಗುವುದು. ಸಸ್ಯ ಮುಂದಿನ ಕಾರ್ಯ ಏನು? ವೃಕ್ಷ ಆಗುವುದು. ವೃಕ್ಷದ ಮುಂದಿನ ಕಾರ್ಯ ಏನು? ಫಲ ಬಿಡುವುದು. ವಾಹ್. ಆತ್ಮನ ಮುಂದಿನ ಕಾರ್ಯ ಯಾವುದು? ಅನಪರಹ. ಹೌದು, ಅಪರಂ ಕಾರ್ಯಂ ಅಸ್ಯ ನ ವಿದ್ಯತೆ. ಅಪರಂ ಬೇರೆ ಕಾರ್ಯ ಮಾಡುವಿಕೆ ಅನ್ನೋದು ಅಸ್ಯ ಈ ಆತ್ಮನಿಗೆ ನ ವಿದ್ಯತೆ. ಆದ್ದರಿಂದ ಆತ್ಮ ಅನಪರಹ. ಸಬಾಹ್ಯ ಅಭ್ಯಂತರ ಹಿ ಅಜಃ ಸೈಂಧವ ಘನವತ್ ಜ್ಞಾನ ಘನ ಇತ್ಯರ್ಥ. ಸೈಂಧವನ ಬೇಕಾದ ಕಲಶಕ್ಕೆ ಬೆಲ್ಲ ಅನ್ಬೋದಾಗಿತ್ತು, ಖಂಡ ಸಕ್ಕರೆ ಅನ್ಬೋದಾಗಿತ್ತು, ಕಲ್ಲು ಸಕ್ಕರೆ ಅನ್ಬೋದು, ಸೈಂಧವ ಘನ, ಸೈಂಧವ ಘನ. ಈ ಸೈಂಧವ ನನಗೆ ಅನಿಸಿದ ಮಟ್ಟಿಗೆ ಸಮುದ್ರದ ದಡದಲ್ಲಿ ಅಥವಾ ಸಮುದ್ರದ ಆಳದಲ್ಲಿ ಪೊಟ್ಯಾಸಿಯಂ ಕ್ಲೋರೈಡ್ ಇದು ಪೊಟ್ಯಾಸಿಯಂ ಕ್ಲೋರೈಡ್, ಹೀಗಾಗಿ ಇದು ಬೆಟ್ಟದ ತುದಿಗೆ ಸಿಗುತ್ತೆ. ಉಪ್ಪು ಎಲ್ಲಿದೆ ಭಾರತದೊಳಗೆ? ರಾಜಸ್ಥಾನದಲ್ಲಿ ಸಿಗುತ್ತೆ. ಆಮೇಲೆ ಈ ಸೌತ್ ಅಮೆರಿಕಾ ಆಂಡೀಸ್ ಮೌಂಟೇನ್ಸ್ ಇದೆಯಲ್ಲ ಸರ್, ಇಡೀ ಆಂಡೀಸ್ ಮೌಂಟೇನ್ಸ್ ಬರೀ ಉಪ್ಪೇ. ಆಂಡೀಸ್ ಮೌಂಟೇನ್ದಲ್ಲೇನೆ ಚಿಲಿ ಕೇವ್ಸ್ ಇವೆ. ಆಂಡೀಸ್ ಮೌಂಟೇನ್ನಲ್ಲಿ ಉಪ್ಪಿನ ಗುಹೆಗಳು, ಆ ಉಪ್ಪಿನ ಗುಹೆಗಳು ಅಲ್ಲಿ ಸಮುದ್ರ ಸ್ನಾನ ಮಾಡಿ ಆ ಉಪ್ಪಿನ ಗುಹೆಯೊಳಗೆ ಹೋಗಿ ನೀವು 45 ನಿಮಿಷದಿಂದ 2 ತಾಸು 3 ತಾಸು 4 ತಾಸು ಅಲ್ಲಿ ಕೂತ್ಕೊಂಡು ಒಂದು 15 ದಿನ ನೀವು ಅಷ್ಟು ಮಾಡಿ ಬಂದ್ಬಿಟ್ರೆ ಲೈಫ್ ಲಾಂಗ್ ಅಸ್ತಮ ಇಲ್ಲ, ಮಂಡಿ ನೋವಿಲ್ಲ, ಕಾಲು ಸೆಳೆತ, ಕೈ ಸೆಳೆತ, ಮೈ ಸೆಳೆತ ಅವೆಲ್ಲ, ಕಣ್ಣಿನ ದೃಷ್ಟಿ ಸರಿಯಾಗುತ್ತದೆ. ರಿಯಲ್ಲಿ ಅಲ್ಲಿ ಜನ ಎಲ್ಲ ಇದನ್ನು ಮಾಡ್ತಾರೆ, ಅವರಿಗೆ ಯಾವ ರೋಗಗಳು ಇಲ್ಲ. ನಮ್ಮ ಜನನೂ ರೋಗರಹಿತ ಆಗಲಿ ಅಂತೇಳಿ ಒಬ್ಬ ಮಹಾತ್ಮರು ಮೈಸೂರಿನೊಳಗೆ ಒಂದು ಸಾಲ್ಟ್ ಕೇವ್ ಮಾಡಿ, ಆರ್ಟಿಫಿಷಿಯಲ್ ಸಾಲ್ಟ್ ಕೇವ್, ಅವನ ಕಲ್ಲುಗಳನ್ನ ಅಲ್ಲಿಂದ ತರಿಸಿದ್ರು. ಅಲ್ಲಿಂದ ಹೆಂಗ ಯಾವ ಏಜೆನ್ಸಿಯಿಂದ ತರಿಸಿದ್ರು ಗೊತ್ತಿಲ್ಲ, ತರಿಸಿ ಕಲ್ಲಿನಿಂದ ಒಳಗೆಲ್ಲ ತಯಾರು ಮಾಡಿ ನೆಲಕ್ಕೂ ಅದೇ ಕಲ್ಲು ಹಾಕಿ ನಿಮಗೆ ಫ್ಯಾನ್ ಹಾಕಿ ಏರ್ ಕಂಡೀಷನ್ ಹಾಕಿ ಆ ಸಾಲ್ಟ್ ಗಾಳಿಯೊಳಗೆ ನಿಮ್ಮನ್ನು ಕೂಡಿಸ್ತಾರೆ. 45 ದಿನ ಕೊಡ್ಬೇಕು. ಹಿಂಗೊಂದು 45 ದಿವಸ, 1 ತಿಂಗಳು 2 ತಿಂಗಳು 4 ತಿಂಗಳು ನೀವು ಹಂಗೆ ಕರೆಕ್ಟ್ ಟ್ರೀಟ್ಮೆಂಟ್ ತೊಗೊಂಡ್ರೆ 1 ದಿನಕ್ಕೆ 500 ರೂಪಾಯಿ. ಇದು ಚೀಪೆಸ್ಟ್ ಅವೈಲಬಲ್ ಇನ್ ಮೈಸೂರು. ಬೆಂಗಳೂರಿನೊಳಗೆ 1200 ರೂಪಾಯಿ 1 ದಿನಕ್ಕೆ 45 ನಿಮಿಷಕ್ಕೆ. ಪಾಪ ಇವರು 500 ರೂಪಾಯಿ ಮಾಡ್ಯಾರ. ತಿಂಗಳಿಗೊಬ್ಬರ, ವರ್ಷಕ್ಕಿಬ್ಬೊಬ್ರು ಇಬ್ಬರು ಕೊಡ್ತಾರೆ. ಮಾಡ್ಯಾರ ಮತ್ತೇನು ಮಾಡೋರು? ಆಂಡಿ ಅಂದ್ರಲ್ಲ ಅದಕ್ಕೆ ನಾನು ಬಂತು. ಆಂಡಿ ಮೌಂಟೇನ್ ಆಂಡೀಸ್ ಆಂಡೀಸ್ ಆಂಡೀಸ್ ನ್ಯೂಜಿಲೆಂಡ್ ನ ಹತ್ರ ಆಗ್ತದ? ಇಲ್ಲ ಸ್ವಾಮೀಜಿ, ಸೌತ್ ಅಮೆರಿಕಾ, ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ, ಸೌತ್ ಅಮೆರಿಕಾ. ಅವ್ರು ಹೇಳ್ತಾರೆ ಆತ್ಮ ಹೆಂಗಿದ್ದಾನೆ ಅಂತಂದ್ರೆ ಸೈಂಧ ದಮನದಂತೆ ಒಳಗೂ ಹೊರಗೂ ಅವನೇ. ಆ ಉಪ್ಪೇ ಹೇಗೆ ತುಂಬಿಕೊಂಡಿರ್ತದೋ ಸೈಂಧ ದಮನದ ಹೊರಗಿನ ಉಪ್ಪು ಹೇಗಿರ್ತದೆ, ಒಳಗಿನ ಉಪ್ಪು ಹೇಗಿರ್ತದೆ, ಹೊಟ್ಟೆಯಾಗಿನ ಉಪ್ಪು ಹೇಗಿರ್ತದೆ, ಇಲ್ಲ ಉಪ್ಪೇ ಉಪ್ಪು ಹೇಗೋ ಹಾಗೆ ಇಲ್ಲಿ ಕೂಡ ಆತ್ಮನು ಆತ್ಮನೇ, ಒಳಗೂ ಹೊರಗೂ ಎಲ್ಲ ಆತ್ಮನೇ. ಏನಮ್ಮ ಆಚಾರ್ಯ ಹ್ಯಾಸ್ ಗಿವನ್ ಸೈಂಧವ, ನಿನ್ನ ಭಾಷೆದೊಳಗೆ ಹಂಗ ಬರ್ಕು. ಆದ್ರೆ ಹನಿ ಇದೆಯಲ್ಲ ಜೇನುತುಪ್ಪ, ಅದು ವರ್ಷಾನಂತರ ಅದು ಕೂಡ ಸಕ್ರಿಯ ಆಗ್ತದೆ, ಘನೀಭೂತ ಅದಿತ್ತು ಹನಿ ಇತ್ತ. ಸರ್ವಸ್ಯ ಪ್ರಣವೋ ಹ್ಯಾದಿಹಿ, ಸರ್ವಸ್ಯ ಪ್ರಣವೋ ಹ್ಯಾದಿಹಿ, ಮಧ್ಯಮಂತಸ್ತಥೈವಚ, ಮಧ್ಯಮಂತಸ್ತಥೈವಚ, ಏವಂ ಹಿ ಪ್ರಣವಂ ಜ್ಞಾತ್ವಾ, ಏವಂ ಹಿ ಪ್ರಣವಂ ಜ್ಞಾತ್ವಾ, ವಿಷ್ಣುತೇ ತದನಂತರಂ, ವಿಷ್ಣುತೇ ತದನಂತರಂ. ಸರ್ವಸ್ಯ ಪ್ರಣವಃ ಹಿ ಆದಿಹಿ, ಎಲ್ಲದಕ್ಕೂ ಓಂಕಾರ ಪ್ರಣವ ಬ್ರಹ್ಮ ಇದು ಆದಿ, ಎಲ್ಲವುಗಳ ಮಧ್ಯವೂ ಕೂಡ ಪ್ರಣವ, ಎಲ್ಲವುಗಳ ಕೊನೆಯೂ ಕೂಡ ಪ್ರಣವ. ಅಂದ್ರೆ ಇರುವುದು ಪ್ರಣವ ಮಾತ್ರ. ಇತಿ ಜ್ಞಾತ್ವ, ಈ ಪ್ರಕಾರವಾಗಿ ತಿಳಿದಿದ್ದಾದರೆ ಅಷ್ಟುತೇ ತದನಂತರಂ ಮೋಕ್ಷವನ್ನು ಅವನು ಹೊಂದುತ್ತಾನೆ. ಇಲ್ಲಿ ಅಷ್ಟುತೆ ಅನ್ನೋ ಶಬ್ದ ಏನು ತೋರಿಸ್ತದೆ, ಅವನು ಏನನ್ನು ಸಾಧಿಸಬೇಕಾಗಿತ್ತು ಅದನ್ನು ಸಾಧಿಸಿದ. ಯಾವಾಗ ಸಾಧಿಸಿದ? ಇದನ್ನು ತಿಳಿದುಕೊಂಡ ನಂತರವೇ ಅವನು ಸಾಧಿಸಬೇಕಾದನ್ನು ಸಾಧಿಸಿರುತ್ತಾನೆ. ಏನನ್ನು ಸಾಧಿಸಬೇಕಾಗಿದೆ ಅವನಿಗೆ? ಮೋಕ್ಷವನ್ನು ಸಾಧಿಸಬೇಕಾಗಿದೆ. ಯಾವಾಗ ಸಾಧಿಸ್ತಾನೆ? ಇದನ್ನು ತಿಳಿದ ನಂತರವೇ ಅವನು ಸಾಧಿಸ್ತಾನೆ. ಭಾಷ್ಯ ಆದಿ ಮಧ್ಯಾಂತ, ಆದಿ ಮಧ್ಯಾಂತ, ಉತ್ಪತ್ತಿ ಸ್ಥಿತಿ ಪ್ರಲಯ, ಉತ್ಪತ್ತಿ ಸ್ಥಿತಿ ಪ್ರಲಯ, ಸರ್ವಸ್ಯ ಸರ್ವಸ್ಯ ಪ್ರಣವ ಏವ, ಪ್ರಣವ ಏವ. ಆದಿ ಉತ್ಪತ್ತಿ ಮಧ್ಯ ಸ್ಥಿತಿ ಅಂತಹ ಪ್ರಲಯ ಸರ್ವಸ್ಯ ಪ್ರಣವೈವ, ಇವೆಲ್ಲವುಗಳಿಗೂ ಮೂಲ ಏನು? ಬ್ರಹ್ಮ. ಬ್ರಹ್ಮನಿಂದ ಆದಿ ಉತ್ಪತ್ತಿ, ಬ್ರಹ್ಮನಿಂದ ಮಧ್ಯ ಸ್ಥಿತಿ, ಬ್ರಹ್ಮನಿಂದ ಲಯ. ಹೌದು, ಪ್ರಣವೈವ. ಆದ್ದರಿಂದ ಉತ್ಪತ್ತಿ ಲಯಗಳು ಕೂಡ ಅವು ಪ್ರಣವವೇ, ಸೃಷ್ಟಿಯು ಕೂಡ ಪ್ರಣವವೇ. ವಾಟ್ ಈಸ್ ಈಸ್ ಓನ್ಲಿ ಓಂ. ಇದು ಭಾವಿಸೋದಲ್ಲ, ಇದು ತಿಳಿಯೋದು. ಇದು ತಿಳಿಯೋದು. ತಿಳಿಯೋದು ಹೆಂಗಿರ್ತದಂತಂದ್ರೆ, ಹೇಳ್ತಾ ಹೇಳ್ತಾ ಇದ್ದಂತೆ ಅರ್ಥ ಕಾಣಿಸ್ತಾ ಇತ್ತು. ಯಾವ ಅರ್ಥ? ಲ್ಯಾಂಗ್ವೇಜ್ ಅರ್ಥ ಅಲ್ಲ, ಸಬ್ಜೆಕ್ಟ್ ಅರ್ಥ. ಲ್ಯಾಂಗ್ವೇಜ್ ಅರ್ಥ ಅಂದ್ರೆ ಅದನ್ನಿರ್ತದೆ ನೋಡ್ರಿ, ನೀವು ಮೊಬೈಲ್ನ ತಗೊಂಡು ಸ್ಮಾರ್ಟ್ ಫೋನ್ ತಗೊಂಡು ಅಲ್ಲಿ ನೋಡ್ತಿರ್ತೀರಿ, ಅದ್ರ ಅರ್ಥ ಅಲ್ಲಿ ಬಂದಿರ್ತಾರೆ, ಓದ್ತಿರ್ತೀರಿ. ಇದಕ್ಕೆ ಲ್ಯಾಂಗ್ವೇಜ್ ಅರ್ಥ ಅಂತ ಅರ್ಥ. ನೋಡಪ್ಪ, ನೀನು ಕರ್ತುರಾಜ್ಞೆಯ ಪ್ರಾಪ್ಯತೆ ಫಲಂ ಅಂತ ಹೇಳ್ತಾ ಹೇಳ್ತಾನೆ, ಅದರ ಅರ್ಥಾನು ಗ್ರಹಿಸ್ಬೇಕು ಅಂತ ಹೇಳಿದಾಗ ಕೂರ್ತಾನೆ, ಕರ್ತುರಾಜ್ಞೆ ಕರ್ತು ಆಜ್ಞೆಯ ಪ್ರಾಪ್ಯತೆ ಫಲಂ ಹೊಂದುತ್ತಾನೆ. ನಾವು ಹಿಂಗೆ ಮಾಡ್ತೇವೆ ಸ್ವಾಮಿ, ಇದು ಉಪಯೋಗ ಇಲ್ಲ. ವಿಷಯ ಅರ್ಥ ಆಗ್ಯದಿಂದ ನನಗೆ ಶಬ್ದಗಳ ಅರ್ಥ ಬೇರೆ, ವಾಕ್ಯಗಳ ಅರ್ಥ ಬೇರೆ, ವಿಷಯದ ಅರ್ಥ ಬೇರೆ. ಮನನದಲ್ಲಿ ವಿಷಯವು ಮನನ ಆಗ್ತಿರ್ಬೇಕೆ, ವಿಷಯದ ಮನನವಾಗ್ತಿರ್ಬೇಕೆ ವಿನಃ ಇದು ಸೆಕೆಂಡರಿ, ಇದು ಸಪೋರ್ಟಿಂಗು. ಶಬ್ದಶಃ ಅರ್ಥ, ವಾಕ್ಯಶಃ ಅರ್ಥಗಳೇನವೆ ಇವು ಸಪೋರ್ಟಿಂಗ್. ಆದಿ ಮಧ್ಯಾಂತಹ ಉತ್ಪತ್ತಿ ಸ್ಥಿತಿ ಪ್ರಳಯಃ ಸರ್ವಸ್ಯ ಇವೆಲ್ಲವುಗಳಿಗೂ ಕೂಡ ಪ್ರಣವ ಏವ. ಓಂ ಬ್ರಹ್ಮವೇ. ವೆರಿ ಸಿಂಪಲ್. ಘಟಸ್ಯ ಆದಿ ಮಧ್ಯ ಅಂತಹ ಮೃದೇವ ಯಥಾ. ಘಟದ ಮೂಲ ಯಾವುದು? ಮಣ್ಣು. ಘಟದ ಮಧ್ಯೆ ಯಾವುದು? ಮಣ್ಣು. ಘಟದ ನಾಶವಾದ ನಂತರ ಯಾವುದು? ಮಣ್ಣು. ಸೃಷ್ಟಿಯ ಮೂಲ ಯಾವುದು? ಬ್ರಹ್ಮ. ಸೃಷ್ಟಿಯ ಮಧ್ಯೆ ಯಾವುದು? ಬ್ರಹ್ಮ. ಸೃಷ್ಟಿಯ ಅಂತ ಬ್ರಹ್ಮ. ಮತ್ತೆ ಇನ್ನ ಚಂದ. ಮಾಯಾ ಹಸ್ತಿ, ಮಾಯಾ ಹಸ್ತಿ ರಜ್ಜು ಸರ್ಪ, ರಜ್ಜು ಸರ್ಪ ಮೃಗತೃಷ್ಣಿಕಾ, ಮೃಗತೃಷ್ಣಿಕಾ ಸ್ವಪ್ನಾಧಿವತ, ಸ್ವಪ್ನಾಧಿವತ ಉತ್ಪದ್ಯಮಾನಸ್ಯ, ಉತ್ಪದ್ಯಮಾನಸ್ಯ ವಿಯದಾದಿ, ವಿಯದಾದಿ ಪ್ರಪಂಚಸ್ಯ, ಪ್ರಪಂಚಸ್ಯ ಯಥಾ ಯಥಾ ಮಾಯಾವ್ಯಾದಯಃ. ಏನು ಚಂದ ಹೇಳ್ತಾರೆ ಸ್ವಾಮಿ. ಉತ್ಪತ್ತಿ ಅಂತಂದು ಆಯ್ತು ಇಲ್ಲ ಅಂದ್ಮೇಲೆ ಇದು ಒಂದು ಕಾರ್ಯ ಸತ್ಯ. ಕಾರಣ ಸತ್ಯ, ಕಾರ್ಯ ಸತ್ಯ. ಎಷ್ಟು ಸತ್ಯ? ಹಾಗಲ್ಲ, ಹಗ್ಗ ಒಂದು ಸತ್ಯ, ಹಾ ಒಂದು ಸತ್ಯ ಅಂತ ಎರಡಿವೆಯ. ಅಲ್ಲಿ ನಾಲ್ಕು ಉದಾಹರಣೆ ಕೊಡ್ತಾರೆ, ಒಂದಲ್ಲ ಇಲ್ಲಲ್ಲ. ಮಾಯಾ ಹಸ್ತಿ ಐಂದ್ರಜಾಲಿಕನ ಆನೆ, ಹಿಪ್ನೊಟೈಸರ್ನ ಆನೆ ಇದೆಯಲ್ಲ, ಹಿಪ್ನೊಟೈಸರ್ ಐಂದ್ರಜಾಲಿಕ, ಅವನು ಉಂಟು ಮಾಡಿದ ಆನೆ. ಅಸ್ತಿನವ ನಾಸ್ತಿ, ರಜ್ಜು ಸರ್ಪ ಅಸ್ತಿನವ ನಾಸ್ತಿ, ಮೃಗತೃಷ್ಣಿಕ ನಾಸ್ತಿ, ಸ್ವಪ್ನ ಅಸ್ತಿನವ ನಾಸ್ತಿ, ತಥೈವ ಉತ್ಪತ್ತಿ ಸ್ಥಿತಿ ಪ್ರಳಯ ನಾಸಂತಿ, ಅವು ಕೂಡ ಇಲ್ಲ. ಉತ್ಪದ್ಯಮಾನಸ್ಯ ವಿಯದಾದಿ ಪ್ರಪಂಚಸ್ಯ ಯಥಾ ಮಾಯಾವಿ ಆದಯ, ಮಾಯಾವಿ ಐಂದ್ರಜಾಲಿಕ, ಐಂದ್ರಜಾಲಿಕನು ಮಾಡಿದ ಇಂದ್ರಜಾಲದ ಇವೆಲ್ಲವೂ ಘಟನೆಗಳು ಅಂತೆ. ಏನು? ಎಲ್ಲವೂ ಅಂತ್ಯಕಂತೆಗಳ ಒಂದು ಸಂತೆ. ಸಂತೆಗೆ ಏನು ಅರ್ಥ ಇಲ್ಲಂತೆ, ಅದನ್ನು ನಾವು ತಿಳಿಯಬೇಕಂತೆ. ತಿಳಿದುದು ಒಂದು ಅಂತೆ, ತಿಳಿಯದೆ ಇದ್ದದ್ದು ಒಂದು ಇನ್ನೊಂದು ಅಂತ. ಏವಂ ಹಿ ಪ್ರಣವಂ ಆತ್ಮಾನಂ ಆತ್ಮಾನಂ ಮಾಯಾವ್ಯಾಧಿಸ್ಥಾನೀಯಂ ಮಾಯಾವ್ಯಾಧಿಸ್ಥಾನೀಯಂ ಜ್ಞಾತ್ವಾ ತತ್ ತದಕ್ಷಣಾದೇವ ತದಕ್ಷಣಾದೇವ ತದಾತ್ಮಭಾವಂ ವ್ಯಶ್ನುತೆ ತದಾತ್ಮಭಾವಂ ವ್ಯಶ್ನುತೆ ಇತ್ಯರ್ಥಃ ಇತ್ಯರ್ಥಃ. ಈ ಪ್ರಕಾರ ಪ್ರಣವ ಎನ್ನುವುದೇ ಅರ್ಥಾತ್ ಸೃಷ್ಟಿ ಉತ್ಪತ್ತಿ ಸ್ಥಿತಿ ಲಯಗಳನ್ನು ಹೊಂದಿರುವಂತಹ ಪ್ರಣವ, ಈ ಪ್ರಣವ ಎನ್ನುವುದೇ ಇದು ಮಾಯಾವಿಯ ಸೃಷ್ಟಿಯಂತೆ ಒಂದು ಸೃಷ್ಟಿ ಅಂತ ಯಾವನು ತಿಳಿತಾನೋ ಅವನು ಆತ್ಮನಾಗಿ ಉಳಿತಾನೆ. ಹೇಗಂ ಹಿ ಪ್ರಣವಂ ಆತ್ಮಾನಂ ಮಾಯಾವ್ಯಾಧಿಸ್ಥಾನೀಯಂ ಜ್ಞಾತ್ವಾ, ಪ್ರಣವವನ್ನ ಮಾಯಾವಿ ಸ್ಥಾನದಲ್ಲಿ ಇಟ್ಟುಬಿಟ್ಟು, ಈಗ ನೀವು ಗುರುತಿಸಲಿ, ಪ್ರಣವವನ್ನ ಮಾಯಾವಿ ಸ್ಥಾನದಲ್ಲಿ ಇಟ್ಟುಬಿಟ್ಟು ಸೃಷ್ಟಿಯನ್ನ ಮಾಡಿದಂತೆ ಇಟ್ಟಂತೆ ಅದನ್ನ ಲಯಗೊಳಿಸಿದಂತೆ ತಾನು ಮಾತ್ರ ಹೇಗಿದ್ದಾನೋ ಹಾಗೆ ಇದ್ದಾನೆ. ಅಂತಹ ಆತ್ಮನನ್ನ ಯಾವನು ಗುರುತಿಸ್ತಾನೋ ಆ ಗುರುತಿಸಿದ ಕ್ಷಣದಲ್ಲಿಯೇ ತತ್ಕ್ಷಣಾದೇವ ಆತ್ಮಭಾವಂ ವಿಷ್ಣುತೆ, ಅವನು ಆತ್ಮಸ್ವರೂಪನೇ ಆಗಿರುತ್ತಾನೆ. ಇಲ್ಲ ಸ್ವಾಮಿ, ಅವನು ಜೀವಾತ್ಮನು ಈಗೂ ಜೀವಾತ್ಮನಾಗೇ ಇರ್ತಾನೆ, ಇನ್ನೂ ಅವನು ಸರಿಯಾಗಿ ತಿಳಿದಿಲ್ಲ, ಇನ್ನೂ ಅವನು ಸರಿಯಾಗಿ ತಿಳಿದಿಲ್ಲ. ತಿಳಿಯೋದು ಏನಿದೆ ಇದ್ರೊಳಗೆ, ತಿಳಿಯೋದು ಏನಿದೆ? ಎರಡು ಸಂಗತಿಗಳು. ಒಂದು, ಬದಲಾಗದೇ ಇರುವ ತತ್ವ. ಇನ್ನೊಂದು, ಬದಲಾವಣೆಗೆ ಒಳಪಡುವ ತತ್ವ. ಬದಲಾವಣೆಗೆ ಒಳಪಡುವ ಸಂಗತಿಗಳೇನಿವೆಯೋ ಅವು ಇದ್ದು ತೋರಿ ಅಡಗುವ ಅಂಥವು. ತಾನು ತಾನಾಗಿ ಏನು ಇದೆ ಅದು ತಾನೇ ತನ್ನ ಸ್ವರೂಪದಿಂದ ಇದ್ದಂಥ, ತಾನೇ ತನ್ನ ಸ್ವರೂಪದಿಂದ ಬದಲಾಗದೇ ಇದ್ದಂತಹ ಆತ್ಮತತ್ವಕ್ಕೆ ಪ್ರಾರಂಭ ಇಲ್ಲ, ಕೊನೆಯಿಲ್ಲ, ಮುಂಚೆ ಏನೂ ಇಲ್ಲ, ನಂತರ ಏನೂ ಇಲ್ಲ, ಒಳಗೆ ಏನೂ ಇಲ್ಲ, ಹೊರಗೆ ಏನೂ ಇಲ್ಲ. ಮೂರು ಶ್ಲೋಕಗಳು ತಾತ್ಪರ್ಯ. ಮತ್ತೆ ಇವೆಲ್ಲ ಏನು ಹಾಗಿದೆ ಸೃಷ್ಟಿಯಲ್ಲಿ ಇದ್ದು ತೋರ್ತಾವಲ್ಲ, ಅವು ಏನವು? ಮಾಯಾವಿಯ ಆನೆಯಂತೆ, ರಜ್ಜು ಸರ್ಪದಂತೆ ಆರೋಪಿತ ಸತ್ಯಗಳು. ಜೀವಾತ್ಮ, ಜಗತ್ತು, ಪರಮಾತ್ಮ ಅಪಿ ಆರೋಪಿತ ಸತ್ಯಗಳು. ಮೆಲ್ಲಿಗೆ ಹೇಳಿ ಪರಮಾತ್ಮ ಅವನು ಕೇಳಿಸ್ತದೆ ಕಷ್ಟ. ಪರಮಾತ್ಮ ಅಪಿ ಆರೋಪಿತ ಸತ್ಯ ಸ್ವಾಮಿ, ಆರೋಪಿತ್ತು ಆದ್ರೆ ಏನಾಯ್ತು? ಸತ್ಯ ತಾನೇ. ಸತ್ಯದಲ್ಲಿ ಆ ಸತ್ಯಗಳು ಅಡಗಿ ಹೋಗ್ತವೆ. ಸತ್ಯದಲ್ಲಿ ಆ ಸತ್ಯ ಅಂದುಕೊಂಡಿರುವವುಗಳೆಲ್ಲ ಏನಾಗ್ತವೆ? ಅವು ಅಡಗಿ ಹೋಗ್ತವೆ. ಸಾರಿ, ಯಾವ ಸತ್ಯದಲ್ಲಿ ಓಡಿರ್ತವೆ? ಯಾವ ಸತ್ಯದಲ್ಲಿ? ಬ್ರಹ್ಮ ಸತ್ಯತ್ವದಲ್ಲಿ, ಆತ್ಮನ ಸತ್ಯತ್ವದಲ್ಲಿ ಇವು ಅಡಿಗೆ ಹೋಗ್ತವೆ. ಆ ಆತ್ಮನ ಒಳಗೇನೂ ಇಲ್ಲ, ಆತ್ಮನ ಹೊರಗೇನೂ ಇಲ್ಲ, ಆತ್ಮನ ಮೇಲೇನಿಲ್ಲ, ಆತ್ಮನ ಕೆಳಗೇನಿಲ್ಲ, ಆತ್ಮನಿಗೆ ಪೂರ್ವದಲ್ಲಿ ಏನೂ ಇಲ್ಲ, ಆತ್ಮನ ನಂತರವೂ ಏನೂ ಇಲ್ಲ, ಪೂರ್ವದಲ್ಲಿ ಏನೂ ಇಲ್ಲ ಅಂದಾಗ ಕಾರಣ ಅನ್ನೋದು ಇಲ್ಲ ಅಂತ ಅರ್ಥ. ಪೂರ್ವದಲ್ಲಿ ಏನೂ ಇಲ್ಲ ಅಂದ್ರೆ ಪೂರ್ವ ದಿಕ್ಕಿನಲ್ಲಿ ಏನೂ ಇಲ್ಲ ಅಂತ. ಕಾರಣ ಏನೇ ಘಟಕ್ಕೆ ಪೂರ್ವದಲ್ಲಿ ಮಣ್ಣು ಕಾರಣ ಹೇಗೋ ಹಾಗೆ ಆತ್ಮನಿಗೆ ಪೂರ್ವದಲ್ಲಿ ಯಾವ ಕಾರಣಗಳು ಇಲ್ಲ ಅನ್ನುವ ತತ್ವಜ್ಞಾನವನ್ನ ಯಾವ ಕ್ಷಣದಲ್ಲಿ ಹೊಂದುತ್ತಾನೋ ತತ್ಕ್ಷಣಾದೇವ, ಅದೇ ಕ್ಷಣದಲ್ಲಿಯೇ ಅವನು ಸ್ವತಃ ಏನಾಗಿರ್ತಾನೆ? ತಾನೇ ಆತ್ಮ, ತತ್ಕ್ಷಣಾದೇವ ಆತ್ಮಭಾವಂ ವ್ಯಶ್ನುತೆ. ಅನುಭವಿಸುತ್ತಾನೆ. ಅರ್ಥಾತ್ ಅರಿತುಕೊಳ್ಳೋದು ಬೇರೆ ಅಲ್ಲ, ಬ್ರಹ್ಮನಾಗಿ ಉಳಿಯುವುದು ಬೇರೆ ಅಲ್ಲ. ಅರಿತ ಕಾಲ ನಂತರ, ಅರಿತ ನಂತರ ಸ್ವಲ್ಪ ಅಲ್ಪ ಕಾಲದ ಮೇಲೆ ಇವನು ಬ್ರಹ್ಮನಾಗ್ತಾನೆ. ಅದಕ್ಕೆ ನಾವು ಒಂದು ಹೆಜ್ಜೆ ಇನ್ನೂ ಪೂಜ್ಯ ಸ್ವಾಮೀಜಿ ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ. ಅರಿತು ನಂತರ ಬ್ರಹ್ಮ ಆಗುವುದಲ್ಲ, ಅರಿವೇ ಬ್ರಹ್ಮ. ಕನ್ನಡದಲ್ಲಿ ಇನ್ನೂ ಚಂದ. ಅರಿತು ನಂತರ ಬ್ರಹ್ಮ ಆಗುವುದಲ್ಲ, ಅರಿವೇ ಬ್ರಹ್ಮ. ತಕ್ಕಳಪ್ಪ, ಇನ್ನು ಏನಾಗೋದು ಬಾಕಿ ಇದೆ ನಿನಗೆ? ಅರಿವೇ ಬ್ರಹ್ಮ, ಇನ್ನೇನಾದ್ರು ಬಾಕಿ ಇದೆ ನಿಮಗೆ? ಸ್ವಾಮಿ, ಆ ಅರಿವನ್ನ ನಾನು ಅರಿಯುವುದು ಹೇಗೆ? ಗುಂಡಿಕ್ಕಲು ಕೆಳಗೆ ಹಾಕಿ ಅರಿ. ಅರಿ ಎಕ್ಸ್ಪೀರಿಯನ್ಸ್ ಓರಿಯೆಂಟೆಡ್ ಜನರ ಫೀಲಿಂಗ್ಸ್ ಹಿಂಗಿರ್ತವೆ. ಅವುಕ್ಕ ಅನುಭವ, ಸ್ವಾನುಭವ, ಪರಮಾನುಭವ, ಅವಕ್ಕೆಲ್ಲ ಶತ್ರು ಸೇರಿಸಿ ಹೋಗ್ತಾರೆ. ಶಬ್ದಗಳ ಜಾಲ, ಅರಿವೇ ಬ್ರಹ್ಮ. ಅರಿವಿನಿಂದ ಬ್ರಹ್ಮನಲ್ಲ, ಅರಿವಿನ ನಂತರ ಬ್ರಹ್ಮ ಅಲ್ಲ, ಅರಿವಿನ ಅನುಭವದ ಬ್ರಹ್ಮ ಅಲ್ಲ. ಅರಿವಿನ ಅನುಭವ ಅನುಭವಿಸಬೇಕಾದ್ರೆ ಅರಿವಿರಬೇಕು ಇರಬಾರ್ದು? ಸೊ ಮೀನಿಂಗ್ ಪ್ರಣಮಂ ಈಶ್ವರಂ ವಿದ್ಯಾ, ಪ್ರಣವಂ ಈಶ್ವರಂ ವಿದ್ಯಾ ಹೃದಯ ಸ್ಥಿತಂ ಸರ್ವವ್ಯಾಪಿನಮೋಂಕಾರಂ ಮತ್ವಾ ಧೀರೋ ನ ಶೋಚತಿ. ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಜೈ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ ಜೈ.